ನಾವು ವಿವಿಧ ಹಣ್ಣುಗಳನ್ನು ನೋಡ್ತೀವಿ. ಸಾಕಷ್ಟು ವಿವಿಧ ರೀತಿಯ ವೈವಿಧ್ಯ ಹಣ್ಣುಗಳನ್ನು ನಾವು ಬೆಳೆತಿರುವಂಥದ್ದು, ಹಾಗೆ ಮಾರುಕಟ್ಟೆಯಲ್ಲಿ ನೋಡ್ತಿರುವಂಥದ್ದು ಇದೆ. ಈ ಡ್ರ್ಯಾಗನ್ ಫ್ರೂಟ್ ಅಂಥದ್ದು ಇತ್ತೀಚಿನ ದಿನಗಳಲ್ಲಿ ರಾಯಚೂರು ಜಿಲ್ಲೆಗೆ ಅಥವಾ ಈ ದೇಶಕ್ಕೆ ಹೊಸದಾಗಿ ಬಂದು ರೈತರು ಅಲ್ಲಲ್ಲಿ ಬೆಳೀತಿದ್ದಾರೆ. ಅದು ಹೇಗೆ ಲಾಭದಾಯಕವಾಗಿದೆ, ಅದು ನಮ್ಮ ರಾಯಚೂರು ಜಿಲ್ಲೆಯಲ್ಲೂ ಕೂಡ ಒಂದು ಯಶಸ್ವಿ ರೈತರು ಪ್ರಯೋಗವನ್ನು ಮಾಡುತ್ತಿರುವಂಥ ರೈತರು ಈ ಡ್ರ್ಯಾಗನ್ ಫ್ರೂಟನ್ನು ಬೆಳೀತಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ರಾಯಚೂರು ತಾಲೂಕಿನ ಜೇಗರ್ಕಲ್ ಗ್ರಾಮದ ನೀಲಕಂಠ ಪಾಟೀಲ್ ಅವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಅವರು ಸುಮಾರು 4 ಎಕರೆ ಭೂಮಿಯಲ್ಲಿ ಈ ಡ್ರ್ಯಾಗನ್ ಫ್ರೂಟನ್ನು ಬೆಳೆದಿದ್ದಾರೆ. ಸುಮಾರು 2 ವರ್ಷಗಳ ಈ ಒಂದು ಪ್ರಸ್ತುತ ಬೆಳೆ ಇದೆ. ಈ ಒಂದು ಕಾಯಿ ಕಟ್ಟುವ ಹಂತದಲ್ಲಿದೆ. ಈಗ ಪ್ರಾರಂಭದಲ್ಲಿ ಮಾರುಕಟ್ಟೆಯಲ್ಲೂ ಕೂಡ ಆ ಹಣ್ಣು ಸಾಕ್ತಾ ಇದೆ. ಇದರ ಬೇಸಾಯ ಕ್ರಮ ಹೇಗೆ ಅವರು ಆರಂಭ ಮಾಡಿದರು, ಯಾಕೆ ತಲೆಯಲ್ಲಿ ಇದು ಹೊಳೆಯಿತು, ಅದರ ಪೂರ್ವ ಸಿದ್ಧತೆಯನ್ನು ಹೇಗೆ ಮಾಡಿಕೊಂಡ್ರು, ಅದು ಲಾಭದಾಯಕವಾಗಿ ಯಾಕೆ ಅನಿಸಿತು ಎಂಬಂಥ ಒಂದು ಸವಿಸ್ತಾರವಾದಂಥ ಒಂದು ಮಾಹಿತಿಯನ್ನು ನೀಲಕಂಠ ಪಾಟೀಲ್ ಅವರು ರೈತರು ನಮ್ಮ ಜೊತೆ ಹಂಚಿಕೊಳ್ತಿದ್ದಾರೆ. ಗೌಡ್ರೆ ಕಾರ್ಯಕ್ರಮಕ್ಕೆ ನಮಸ್ಕಾರ ಹಾಗೂ ಸ್ವಾಗತ. ನಮಸ್ಕಾರ ಸರ್. ವೃತ್ತಿಯಲ್ಲಿ ತಾವು ವೈದ್ಯರು, ಈ ಕೃಷಿಯನ್ನು ವಿಮುಖವಾಗುತ್ತಿರುವಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ಗ್ರಾಮೀಣರು ನಗರ ಪ್ರದೇಶಗಳಿಗೆ ವಲಸೆಯನ್ನು ಹೋಗ್ತಿದ್ದಾರೆ. ತಾವು ಸಾಕಷ್ಟು ಓದ್ದವರು, ವೈದ್ಯಕೀಯ ವೃತ್ತಿಯನ್ನು ಮಾಡುವಂಥದ್ದವರು, ಯಾಕೆ ಈ ಡ್ರ್ಯಾಗನ್ ಫ್ರೂಟನ್ನು ಬೆಳಿಬೇಕು ಎಂಬಂಥ ಒಂದು ಮಾಹಿತಿ ನಿಮ್ಮ ತಲೆಗೆ ಬಂತು? ನಮಗೆ ಮೊದಲನೇ ಸ್ಫೂರ್ತಿ ಅಂದರೆ ಕಾಡಸಿದ್ದೇಶ್ವರ ಸ್ವಾಮಿಗಳು. ಅವರಿಂದ ತುಂಬ ಸ್ಫೂರ್ತಿ ತಗೊಂಡಿವಿ. ಒಬ್ಬ ಒಕ್ಕಲಿಗ ಅಂದರೆ ಏನು, ಒಕ್ಕಲಿಗ ಅಂತಂದರೆ 4 ಮಂದಿ ಎಂಪ್ಲಾಯ್ಮೆಂಟ್ ಕೊಡೋನು. ನೀವು 10 ಲಕ್ಷ ಗಳಿಸ್ರಿ ಇನ್ನೊಬ್ಬನಲ್ಲಿ ಹೋಗಿ ದುಡಿಯೋದಕ್ಕಿಂತ ನೀವಾಗೇ ಎಂಪ್ಲಾಯ್ಮೆಂಟ್ ಕೊಡ್ಬೋದು. ನೀವು ಸ್ವಲ್ಪ ಸ್ಫೂರ್ತಿ ತೊಗೊಂಡು ನೀವೇ ಕೆಲಸ ಮಾಡಿದರೆ ನೀವು ಬೇಕಾದಷ್ಟು ಎಂಪ್ಲಾಯ್ಮೆಂಟ್ ನೀವೇ ಕೊಡ್ಬೋದು. ನಮ್ಮೂರಲ್ಲಿ ಭಾಳಷ್ಟು ಜನ ವಲಸೆ ಹೋಗ್ತಿದ್ರು. ಅವರಿಗೆಲ್ಲ ವಲಸೆ ಹೋಗ್ಲಾರ್ದಂಗೆ ಮಾಡ್ಬೇಕನ್ನೋದೊಂದೇ ಮೊದಲನೇ ದೃಷ್ಟಿ. ಆದಷ್ಟು ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಡಬೇಕು ಅನ್ನೋದು ಮೊದಲನೇದ್ದು. ಆಮೇಲೆ ಇದು ಕಡಿಮೆ ನೀರಲ್ಲಿ ಬೆಳೆಯೋದು. ಕಡಿಮೆ ನೀರಂದರೆ ಆಲ್ಮೋಸ್ಟ್ ನಿಮಗೆ ಮೇನ್ ಬೇರೆ ಎಲ್ಲ ಆರ್ಟಿಕಲ್ಚರ್ಗೆ ಏಪ್ರಿಲ್ ಮೇ ತಿಂಗಳಲ್ಲಿ ಹೈಯೆಸ್ಟ್ ನೀರು ಬೇಕಾಗುತ್ತೆ. ಬಟ್ ಈ ಬೆಳೆಗೆ ಏಪ್ರಿಲ್ ಮೇದಲ್ಲಿ ನೀರೇ ಕೊಡಬಾರ್ದು. ನೀರು ಬಿಟ್ಟರೆ ನೀರು ಕೊಟ್ಟರೆ ಕೊಳ್ತೋಗುತ್ತೆ. ಅದು ಏನೋ 15 ದಿವಸಕ್ಕೊಮ್ಮೆ 20 ದಿವಸಕ್ಕೊಮ್ಮೆ ಸುಮ್ಮನೆ ಜೀವ ಹಿಡ್ಕೊಳ್ಳೋಕ್ಕೆ ನೀರು ಕೊಡಬೇಕಷ್ಟೇ. ಹೆಚ್ಚಿಗೆ ನೀರು ಕೊಟ್ಟರೆ ಕೊಳ್ತೋಗ್ಬಿಡುತ್ತೆ. ಸೊ ಇಂಥ ಮಿನಿಮಮ್ ನೀರಲ್ಲಿ ಬೆಳೆಯಂಥ ಬೆಳೆ ಸಿಕ್ಕಾಗ ಯಾಕೆ ಬೆಳಿಬಾರ್ದು ಅನ್ನೋದೊಂದು ಇದಾಯಿತು. ಭಾಳಷ್ಟು ಕಡೆ ಬೆಳೆದಿದ್ದಾರೆ ಈ ಕರ್ನಾಟಕದಲ್ಲಿನೂ, ಭಾಳಷ್ಟು ಕಡೆ ಬೆಳೆದಿದ್ದಾರೆ, ಚೆನ್ನಾಗಿ ಪ್ರಾಫಿಟ್ ತೊಗೊಳ್ತಾ ಇದ್ದಾರೆ. ನನ್ನೊಬ್ಬ ಫ್ರೆಂಡ್ ಅದಾನೆ ವೇಣುಗೋಪಾಲ್ ಅಂತೇಳಿ ಮುಂಡ್ರಿಗೆ, ಅವರು ಬರೀ 2 ಎಕರೆಯಲ್ಲಿ 15 ಲಕ್ಷ ತೆಗೆದಾರೆ ಒಂದೇ ಇಳುವರಿ. 2 ಎಕರೆಯಲ್ಲಿ 15 ಲಕ್ಷ ಯಾವ ಬೆಳೆ ಕೊಡುತ್ತೇಳ್ರಿ ಅಂತಂದರೆ ಅಧಿಕ ಲಾಭ, ಹೆಚ್ಚಿನ ಒಂದು ಕೆಲಸವನ್ನು ಕೂಡ ರೈತರಿಗೆ ಕೊಡಬಹುದು. ಹಾಗೆಯೇ ಕಡಿಮೆ ನೀರಿನ ಬಳಕೆಯಿಂದ ನೀವು ಈ ಬೆಳೆಗೆ ಬಂದ್ರಿ. ಎಲ್ಲೆಲ್ಲಿ ಕ್ಷೇತ್ರವನ್ನು ವಿಸ್ತರಣೆ ಮಾಡಿದ್ರಿ ಈ ಹಾಕೋಕ್ಕಂತ ಮುಂಚೆ ಈ ಡ್ರ್ಯಾಗನ್ ಫ್ರೂಟನ್ನು ರೈತರು ಬೆಳೆದಂಥವ್ರು ಅಥವಾ ಬೇರೆ ಬೇರೆ ತೋಟಗಳನ್ನು? ನಮಗೆ ಮೋಟಿವೇಶನ್ ಮಾಡಿದವರು ಡಾಕ್ಟರ್ ಸುಬ್ಬರೆಡ್ಡಿ ಅಂತೇಳಿ ಕೌತಾಳದವರು. ಅವರು ನಾವು ಸೇರಿ ಬಿಜಾಪುರ ಸೋಲಾಪುರ ಎಲ್ಲ ಕಡೆ ತಿರುಗಾಡಿ ಬಂದ್ವಿ. ತಿರುಗಾಡಿ ಬಂದು ಅಲ್ಲಿ ಬಹಳಷ್ಟು ಜನ ಗ್ರೇಪ್ಸ್ ಎಲ್ಲ ತೆಗೆದು ಈಗ ಡ್ರ್ಯಾಗನ್ ಫ್ರೂಟ್ ಮಾಡ್ತಾ ಇದ್ದಾರೆ. ಹಂಗಾಗಿ ಅದರಿಂದ ನಮಗೆ ಜಾಸ್ತಿ ಮೋಟಿವೇಶನ್ ಸಿಕ್ತು. ಬಟ್ ಅದ್ರ ನಮಗೆ ಮೇಂಟೆನೆನ್ಸ್ ಬಗ್ಗೆ ನಮಗೆ ನಾಲೆಜ್ ಸಿಕ್ಕಿರಲಿಲ್ಲ. ಆಮೇಲೆ ಸುಮಾರು ಎಲ್ಲ ಯೂಟ್ಯೂಬ್ ಗುಜರಾತ್ದಾಯ್ತು, ಕಾಡಸಿದ್ದೇಶ್ವರ ಸ್ವಾಮಿದಾಯ್ತು, ಎಲ್ಲ ಯೂಟ್ಯೂಬ್ ಎಲ್ಲ ನೋಡಿ ನಾವು ಅದನ್ನ ಮುಂದುವರ್ಸಿದ್ವಿ ಸರ್. ಫಸ್ಟ್ ನಾವು ಹೋಗಿದ್ದಂದ್ರೆ ಬಿಜಾಪುರ ಸರ್, ಬಿಜಾಪುರಿಂದ ಸೋಲಾಪುರ. ಸೋಲಾಪುರ ಬಾರ್ಡರ್ ಅಲ್ಲಿ ಬಹಳಷ್ಟು ಜನ ಗ್ರೇಪ್ಸ್ ಎಲ್ಲ ತೆಗೆದು ಈಗ ಡ್ರ್ಯಾಗನ್ಗೆ ಬಂದಿದ್ದಾರೆ. ಈಗ ಡ್ರ್ಯಾಗನ್ ಫ್ರೂಟನ್ನ ನಮ್ಮ ಮೋದಿಜಿಯವರು ಕಮಲಂ ಅಂತೇಳಿ ಹೆಸರಿಟ್ಟಿದ್ದಾರೆ. ಈಗ ಡ್ರ್ಯಾಗನ್ ಅಂದ್ರೆ ಅದು ಒಂಥರ ಚೈನೀಸ್ ನೇಮ್ ಕಾಣಿಸುತ್ತೆ ಅಂತೇಳಿ ಗುಜರಾತ್ನಲ್ಲಿ ಜಾಸ್ತಿ ಬೆಳೀತಾರೆ, ವೆಸ್ಟ್ ಬೆಂಗಾಲಲ್ಲಿ ಜಾಸ್ತಿ ಬೆಳೀತಾರೆ, ತೆಲಂಗಾಣದಲ್ಲಿ ಜಾಸ್ತಿ ಬೆಳೀತಾರೆ, ಕರ್ನಾಟಕದಲ್ಲಿ ಇನ್ನೂ ಕಡಿಮೆ ಬೆಳೀತಾ ಇದ್ದಾರೆ, ಆದ್ರೂ ಭಾಳ ಕಡಿಮೆ. ಈ 3 ಸ್ಟೇಟಲ್ಲಿ ಮ್ಯಾಕ್ಸಿಮಮ್ ಎಲ್ಲಿ ನೀರಿನ ಕೊರತೆ ಇದೆಯಲ್ಲ ಅಲ್ಲಿ ಇದನ್ನು ಬೆಳಿಬೋದು. ನೀರಿನ ಕೊರತೆ ಇರಲ್ಲಿ ಇದನ್ನು ಆರಾಮಾಗಿ ಬೆಳಿಬೋದು, ಏನು ತೊಂದರೆ ಇಲ್ಲದಂಗೆ. ಮಿನಿಮಮ್ ಮೇಂಟೆನೆನ್ಸ್, ಯಾವ ಫರ್ಟಿಲೈಸರ್ ಬೇಕಿಲ್ಲ, ಏನು ಬೇಕಾಗಿಲ್ಲ. ಬೇರೆ ಎಲ್ಲ ಬೆಳೆಗಳಿಗೂ ಭಾರಿ ಹೈ ಮೇಂಟೆನೆನ್ಸ್ ಇದೆ. ಈಗ ತಾವು 4 ಎಕರೆಯಲ್ಲಿ ಬೆಳೆದಿದ್ದೀರಿ, ಹೇಗೆ ಭೂಮಿಯನ್ನು ಸಿದ್ಧತೆ ಮಾಡಿದಿರಿ, ಯಾವ ಥರ ತಯಾರಿಯನ್ನು ಮಾಡ್ಕೊಂಡಿರ್ತಾವು? ನಮ್ಮದು ಆ್ಯಕ್ಚುಲಿ ಬ್ಲ್ಯಾಕ್ ಸಾಯಿಲ್ ಸ್ವಲ್ಪ ಸ್ಯಾಂಡಿ ಮಿಕ್ಸ್ ಸರ್. ಯಾವುದೇ ಆರ್ಟಿಕಲ್ಚರ್ಗೆ ಆದ್ರೂ ರೆಡ್ ಸಾಯಿಲ್ ಪ್ರಿಫರೇಬಲ್. ಬಟ್ ನಮ್ಮ ದುರ್ದೈವಕ್ಕೆ ನಮ್ಮ ನೀರು ಇರೋದು ಬ್ಲ್ಯಾಕ್ ಸಾಯಿಲಲ್ಲೇ. ಅದರಲ್ಲಿ ಆ ನೀರಿಂದ ಏನಾದರೂ ಉಪಯೋಗ ತಗೋಬೇಕಂತೇಳಿ ಸ್ಟಾರ್ಟ್ ಮಾಡಿದ್ದು. ಫಸ್ಟ್ ಆಫ್ ಆಲ್ ಆ ನೀರಿಂದ ಏನಾದರೂ ಬೆಳಿಬೇಕಂತೇಳಿ ಮೊದಲು ದಾಳಿಂಬೆ ಮಾಡಿದ್ವಿ. ಆ ದಾಳಿಂಬೆಯನ್ನು ನಮ್ಮ ಕೈಯಲ್ಲಿ ಮೇಂಟೈನ್ ಮಾಡೋಕ್ಕಾಗಲಿಲ್ಲ, ಅದನ್ನು ಬಿಟ್ಬಿಟ್ವಿ. ಆಮೇಲೆ ದಿಸ್ ಈಸ್ ದ ಬೆಸ್ಟ್ ಕ್ರಾಪ್ ಅಂತೇಳಿ ನಾವು ಡಿಸೈಡ್ ಮಾಡಿದ್ವಿ. ಡಿಸೈಡ್ ಮಾಡಿಕೊಂಡು ಎಲ್ಲ ಕಡೆ ಭಾಳಷ್ಟು ತೋಟಗಳನ್ನ ನೋಡ್ಕೊಂಬಂದ್ವಿ. ಸ್ಪೆಷಲಿ ಸೋಲಾಪುರ ಬಾರ್ಡ್ರಲ್ಲಿ ಕಲ್ಲು ಪ್ರದೇಶ, ಪೂರ ಕಲ್ಲು, ಕಲ್ಲಿನಲ್ಲಿ ನೀರಿನ ಟ್ಯಾಂಕರಿಂದ ನೀರು ಓಡಿಸಿ, ಟ್ಯಾಂಕರಿಂದ ನೀರು ಓಡಿಸಿ. ಅವ್ರಿಗೆ ಕುಡಿಯೋಕ್ಕೂ ನೀರಿಲ್ಲ, ಅಲ್ಲಿ ಕುಡಿಯೋಕ್ಕೂ ನೀರು ಟ್ಯಾಂಕರಿಂದ ಬರುತ್ತೆ. ಅಂಥದ್ರಲ್ಲಿ ಲಕ್ಷಾನುಗಟ್ಟಲೆ ಬೆಳೆದಾರ ಅವರು. ಸೊ ಅದರಿಂದ ಜಾಸ್ತಿ ಪ್ರೇರಿತ ಆಗಿದ್ವಿ ನಾವು. ಇಷ್ಟೆಲ್ಲ ನೋಡಿ ಬಂದಮ್ಯಾಗ ನಮ್ಮಲ್ಲಿ ನೀರಿಟ್ಕೊಂಡು ನಾವು ಏನು ಮಾಡ್ತಾ ಇಲ್ಲಲ್ಲ ಅಂಥೇಳಿ, ನೀರಿಟ್ಕೊಂಡು ಭೂಮಿ ಇಟ್ಕೊಂಡು ಮಾಡ್ತಾ ಇಲ್ಲ. ಅವರು ಲೀಸ್ ಮಾಡಿ ಮಾಡ್ತಾರೆ. ಬಿಜಾಪುರಲ್ಲಿ 800-1200 ಫೀಟ್ವರೆಗೂ ಬೋರ್ ಹಾಕ್ಸ್ತಾರೆ. ನೀರು ಬರೋದು ಎಷ್ಟು? ಹಾರ್ಡ್ಲಿ 1/4 ಇಂಚು. ಸೊ ಇದರಿಂದ ಏನಾದಲ್ಲ ಸರ್, ಭಾಳ ಉಪಯುಕ್ತದಾದ. ಇದಕ್ಕೇನು ಭಾಳ ಅಂದರೆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇದಕ್ಕೆ. ಇದು ಮಾತ್ರ ಗ್ಯಾರಂಟಿ, ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಜಾಸ್ತಿ. ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಏನು ಮಾಡೋಕ್ಕೆ ತಯಾರಿದ್ದರೆ ಇದು ನಿಮಗೆ 30 ವರ್ಷದವರೆಗೂ ಇಳುವರಿ ಕೊಡುತ್ತೆ ಕಂಟಿನ್ಯೂ ಆಗಿ. ಪ್ರತಿ ವರ್ಷ ಇಳುವರಿ ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ 4 ಎಕರೆ ಭೂಮಿ ಇದೆ ನಿಮ್ಮದು, ಎಷ್ಟು ಕಂಬಗಳು ಕೂತಿದ್ದಾವೆ, ರಿಂಗ್ಗಳು ಹಾಕ್ಕೊಂಡಿರಿ, ಹೇಗೆ ಇದನ್ನು ಸಿದ್ಧತೆ ಮಾಡ್ಕೊಂಡ್ರಿ ತಮ್ಮ ಹೊಲದಲ್ಲಿ? ನಮಗೆ ಅದೇ ಸರ್, ನಾನು ಹೇಳಿದ್ದಲ್ಲ ಬಿಜಾಪುರಿಗೆ ಹೋಗಿದ್ದೆ ಅಂತೇಳಿ. ಬಿಜಾಪುರಿಂದನೇ ಒಂದು ಟೀಮೇ ಬಂದಿತ್ತು ಇಲ್ಲಿ. ಅವರು ಇಲ್ಲಿ 1.5 ತಿಂಗಳಿದ್ದರು. 1.5 ತಿಂಗಳು ಇದ್ದು ನಮ್ಮಲ್ಲಿ ಯಾಕಂದರೆ ಸ್ವಲ್ಪ ನೀರಿಂದು ಕರೆಂಟಿಂದೆಲ್ಲ ಸೌಲಭ್ಯ ಇದೆ ಅಂತೇಳಿ ನಾನು ಇಲ್ಲೇ ಮಾಡಿಸ್ರಿ, ಇಲ್ಲೇ ಮಾಡ್ರಿ ಅಂತ ಹೇಳಿದೆ. ಇಲ್ಲಾಂದ್ರೆ ಅವ್ರು ಅಲ್ಲಿಂದನೇ ರೆಡಿ ಮಾಡ್ಕೊಂಡು ತರ್ತಾರೆ. ನಾನು ಅದಕ್ಕೆ ಇಲ್ಲೇ ಮಾಡಿರಿ, ಎಲ್ಲ ಬೇಕಾದದಲ್ಲ ಸೌಲಭ್ಯ ಅಂತೇಳಿ ಇಲ್ಲೇ ಮಾಡಿಸಿದೆ. ಅದು ಒಂದು ಪೋಲಿಗೆ ಮಿನಿಮಮ್ 200 ರುಪೀಸ್ ಬರುತ್ತೆ. ಅವಾಗ ನಮಗೆ ಬಂದಿದ್ದು ಒಂದು ರಿಂಗಿಗೆ 200 ಕಾಂಕ್ರೀಟ್ ರಿಂಗ್ಸ್, ಕಾಂಕ್ರೀಟ್ ಪೋಲ್ಸ್. ಒಳಗಡೆ ನಾವು ಇನ್ನೂ ಚೆನ್ನಾಗಿ ಮಾಡಿಸ್ಬೇಕಂತ ನಮಗೆ ಅವಾಗ ಅಷ್ಟು ಐಡಿಯಾ ಇದ್ದಿಲ್ಲ. ಯಾಕಂದ್ರೆ ನಾವೇ ಫಸ್ಟ್ ಪರ್ಸನ್ ಅವಾಗ ಮಾಡಿದ್ದು, ನಾವು ಮಾಡಿದ್ದು ನೋಡಿರಲಿಲ್ಲ. ಸೊ ಈಗ ನಮ್ಗೆ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಆಗಿದೆ. ಇನ್ನೂ ನೀವು ಚೆನ್ನಾಗಿ ಮಾಡ್ಬೇಕಾದ್ರೆ ಇನ್ನೂ ಥಿಕ್ನೆಸ್, ರಾಡ್ ಥಿಕ್ನೆಸ್ ಇನ್ನೂ ಇನ್ಕ್ರೀಸ್ ಮಾಡ್ಬೋದು. ಕಾಂಕ್ರೀಟ್ ವ್ಯಾಲ್ಯೂ ಏನು ಅಂದರೆ ಸಿಮೆಂಟ್ ಎಷ್ಟು ಹಾಕಬೇಕು, ಕಂಕರ್ ಎಷ್ಟು ಹಾಕಬೇಕು, ಡಸ್ಟ್ ಎಷ್ಟು ಹಾಕಬೇಕು, ಅದೆಲ್ಲ ನೀವೇ ವಿಚಾರ ಮಾಡಿದರೆ ಇನ್ನೂ ಚೆನ್ನಾಗಿ. ಯಾಕಂದರೆ 30 ಇಯರ್ಸ್ ಬರಬೇಕದು. ಕೆಲವೊಬ್ಬರು ಈಗ ರಾಡ್ ಹಾಕಿ ಮಾಡ್ತಿದ್ದಾರೆ, ಕೆಬ್ಬಣದ ಚಡಿ ಹಾಕಿ ಮಾಡ್ತಿದ್ದಾರೆ, ಬಟ್ ಅವು ಲಾಂಗ್ ರನ್ನಲ್ಲಿ ಪ್ರಾಬ್ಲಮ್ ಆಗ್ತವೆ. ಗಿಡ ದಟ್ಟವಾಗಿ ಬೆಳೆದಾಗ ಸ್ಟಾರ್ಟಿಂಗ್ ಎಲ್ಲ ಈಸಿ ಅನಿಸುತ್ತೆ, ಬಟ್ ಗಿಡ ದಟ್ಟವಾಗಿ ಬೆಳೆದಾಗ ಅದನ್ನು ಆ ಗಿಡದ ವೇಟ್ ತಾಳಕ್ಕಾಗಂಗಿಲ್ಲ. ಹಂಗಾಗಿ ಇದರಿಂದ ಇದು ಮಿನಿಮಮ್ ನಮ್ಗೆ ಅವಾಗ 40 ರುಪೀಸ್ ಪರ್ ಪ್ಲ್ಯಾಂಟ್ ಬಿದ್ದಿತ್ತು. ಸ್ವಲ್ಪ ಬೇಸಿಕ್, ಯಾಕಂದರೆ ಬ್ಲ್ಯಾಕ್ ಸಾಯಿಲ್, ಹಂಗಾಗಿ ನಾವು ಅದು ಬೋದು ಏರಿಸ್ಬೇಕಾಗುತ್ತೆ. ಯಾಕಂದರೆ ಇದಕ್ಕೆ ನೀರಾಗಲ್ಲ, ನೀರು ಜಾಸ್ತಿ ಹತ್ತಿದ್ರೆ ಕೊಳತು ಬಿಡುತ್ತೆ, ಬೇರಿಗೆ ನೀರು ಹತ್ತಿದ್ರೆ ಕೊಳತು ಬಿಡುತ್ತೆ. ಹಂಗಾಗಿ ಸ್ವಲ್ಪ ಬೋದು ಏರಿಸ್ಬೇಕು. ರೆಡ್ ಸಾಯಿಲ್ ಇದ್ದರೆ ಅಷ್ಟು ನಾವು ಏರಿಸಿದಷ್ಟು ಏನು ಬೋದು ಏರಿಸೋದ ಅವಶ್ಯಕತೆ ಇಲ್ಲ. ನಾವು ಆಲ್ಮೋಸ್ಟ್ 2.5-3 ಫೀಟ್ವರೆಗೆ ಏರಿಸಿದ್ದೀವಿ. ರೆಡ್ ಸಾಯಿಲ್ ಇದ್ರೆ ಹಾರ್ಡ್ಲಿ 1 ಫೀಟ್ ಸಾಕು. ಇದಕ್ಕೆ ನಮ್ಮ ಆಕಳು ಗೊಬ್ಬರ, ಕೋಳಿ ಗೊಬ್ಬರ ಇಷ್ಟು ಕೊಟ್ಟರೆ ಸಾಕು. ಜೀವಾಮೃತ ನಾವೇ ತಯಾರು ಮಾಡ್ತೀವಿ. ಗೋಕುಪ್ರಾಮೃತ ಅಂತೇಳಿ ಅದನ್ನು ಗುಜರಾತದ್ದೆ, ಅದನ್ನು ನಾವೇ ತಯಾರು ಮಾಡ್ತೀವಿ. ಹ್ಯೂಮಿಕ್ ಆ್ಯಸಿಡ್ ಅಂತೇಳಿ ಅದನ್ನು ನಾವೇ ತಯಾರು ಮಾಡ್ತೀವಿ ಇಲ್ಲೇ. ಅದೇನು ಭಾರಿ ರಾಕೆಟ್ ಸೈನ್ಸ್ ಇಲ್ಲ ಅದರಲ್ಲಿ. ಅನ್ನ ಮಾಡಬೇಕು, ಗಡಿಗೆಯಲ್ಲಿ ಹಾಕಿ ಊಣಿಡ್ಬೇಕು ಅದನ್ನಷ್ಟೇ. ಅದೇನು ಮಾಡುತ್ತೆ ಅಂತಂದರೆ ಹೊಸ ಬೇರನ್ನು, ಹೊಸ ಬೇರು ಹುಟ್ಟೋಕ್ಕೆ ಪ್ರೊಪಗೇಟ್ ಮಾಡುತ್ತೆ ಅದು. ಇವು ಇಂಥ ಒಂದು ಕೆಲವು 3-4 ಇದ್ದಾವೆ, ಇವು ಮಾಡಬೇಕು. ನಮ್ಮ ಗೈಡೆನ್ಸ್ ಅಂದರೆ ನಮ್ಮ ಕುರುಬರ್ ಸರ್, ಇನ್ನೊಂದಿಬ್ಬರು ನಮ್ಮ ನನ್ನ ಓನ್ ಕ್ಲಾಸ್ಮೇಟ್ಸ್ ಇದ್ದಾರೆ. ಅದ್ರ ಬಗ್ಗೆ ಏನಾದರೂ ನಾಲೆಜ್ ಬೇಕು ಅಂದರೆ ಏನು ಮಾಡ್ಬೇಕಂತೇಳಿ ಯಾವಾಗಲೂ ಎಕ್ಸ್ಪ್ಲೇನ್ ಮಾಡ್ತಾರೆ. ಒಳ್ಳೇದು ಪಾಟೀಲ್ರೆ. ಈಗ ನಿಮ್ಮ ತೋಟದಲ್ಲಿ ಎಷ್ಟು ಗಿಡಗಳಿದ್ದಾವೆ ಅಂತರ ಸಾಲಿನ ಸಾಲಿಗೆ, ಗಿಡದಿಂದ ಗಿಡಕ್ಕೆ ಎಷ್ಟಿದ್ದಾವೆ? ಈಗ ಸಾಲಿಂದ ಸಾಲಿಗೆ 12 ಫೀಟು, ಪೋಲಿಂದ ಪೋಲಿಗೆ 7 ಫೀಟು. ಒಂದು ಎಕರೆಯಲ್ಲಿ ನಿಮಗೆ 500 ಪೋಲ್ ಕೊಡ್ತವೆ. 500 ಪೋಲ್ ಅಂದರೆ ನಿಮ್ಗೆ 2000 ಗಿಡ ಆಯಿತು. ಒಂದು ಪೋಲಿಗೆ 4 ಗಿಡ, ಸೊ 2000 ಗಿಡ ಆಯಿತು. ನಮ್ಮದು 4 ಎಕರೆ ಅಂದರೆ 8000 ಗಿಡ ಇದಾವೆ ಈಗ. ಇನ್ನು ಇದ್ರ ಅರ್ನಿಂಗ್ ಬಂದು ಫಸ್ಟ್ ಇಯರು ಅಷ್ಟೊಂದಿರಲ್ಲ. ಇನ್ನೊಂದು ನಮಗೂ ನಾಲೆಜ್ ಇರಲ್ಲ. ಫಸ್ಟ್ ಆಫ್ ಆಲ್ ಹೊಸ ರೈತರಿಗೆ ನಾಲೆಜ್ ಇರಲ್ಲ. ಮೊದಲು ತಿಳ್ಕೊಬೇಕು ಯಾವನೇ ರೈತ ಅದನ್ನು, ಅದು ಏನು ಬೆಳೀತಾ ಇದ್ದೀನಿ, ಅದಕ್ಕೆ ಏನು ಮಾಡಬೇಕಂತ ಮೊದಲು ತಿಳ್ಕೊಬೇಕು. ನಾವೆಲ್ಲ ಸ್ವಲ್ಪ ಲರ್ನೆಡ್ ಪೀಪಲ್, ಹಂಗಾಗಿ ನಾವು ಅಷ್ಟು ನಾಲೆಜ್ ಇರಲಿಲ್ಲ. ಆದರೂ ಭಾಳಷ್ಟು ನಿದ್ದೆ ಇಲ್ಲದ ರಾತ್ರಿಗಳು ಕಳೆದು ಎಲ್ಲ ಯೂಟ್ಯೂಬು, ಕಾಡಸಿದ್ದೇಶ್ವರ ಸ್ವಾಮಿ ಇವು ವಿಡಿಯೋಸು ಎಲ್ಲ ನೋಡಿಕೊಂಡು ಕೇಳಿಕೊಂಡು ಅದರಿಂದ ನಾಲೆಜ್ ಪಡ್ಕೊಂಡು ಮಾಡ್ತಾಯಿದ್ವಿ. ಇದು ಎವ್ರಿ ಇಯರ್ ನಿಮ್ಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಇನ್ಕಮ್ ಎವ್ರಿ ಇಯರ್. ಜೊತೆಗೆ ಇದನ್ನು ನಾಟಿ ಮಾಡುವಂಥ ಪದ್ಧತಿ ಹೇಗೆ? ನಾಟಿ ಮಾಡೋದು ಅಂದರೆ ಅದೇ ಸರ್, ಫಸ್ಟು ಪೋಲ್ ಹಾಕಬೇಕು, ಪೋಲ್ ಹಾಕಿದ ಮೇಲೆ ಬೋದೇರಿಸ್ಬೇಕು, ಬೋದೇರಿಸಿದ ಮೇಲೆ ಸ್ವಲ್ಪ ಪೋಲ್ ಸುತ್ತಲೂ ಸ್ವಲ್ಪ ಏನು ಕೈಯಿಂದನೇ ತೋಡ್ಬೋದು, ನೀವು ಕೈಯಿಂದನೇ ತೋಡಿಡ್ಬೋದು. ಇದು ಸೀಡ್ ಹಾಕೋದಲ್ಲ, ಸಸಿ ಹಾಕೋದು. ಸೊ ಸಸಿ ಸೆಲೆಕ್ಟ್ ಮಾಡಬೇಕಾದ್ರೆ ಸ್ವಲ್ಪ ನೀವು ಭಾಳ ಕೇರ್ಫುಲ್ ಇರಬೇಕು. ಸಸಿ ಹಾಕೋದು ಭಾಳ ಇಂಪಾರ್ಟೆಂಟ್, ಸಸಿ ಸೆಲೆಕ್ಷನ್ ಇಂಪಾರ್ಟೆಂಟ್ ಫಸ್ಟ್. ಒಂದು ಒಳ್ಳೆ ಓಲ್ಡ್ ನರ್ಸರಿಯಲ್ಲಿ ಹೋಗಿ ಚೆನ್ನಾಗಿರೋ ಪ್ಲ್ಯಾಂಟ್ಸನ್ನು ನೀವಾಗೆ ಖುದ್ದಾಗಿ ಚೂಸ್ ಮಾಡಿ, ಬೇಕಿದ್ರೆ ಸ್ಟಾರ್ಟಿಂಗ್ ನಾಲೆಜ್ ಬೆಳೆಸ್ಕೊಳ್ಳೋಸ್ಕರ ಒಂದು ಹಾಫ್ ಏಕರ್ ಮಾಡ್ಬೋದು, ಒನ್ ಏಕರ್ ಮಾಡ್ಬೋದು, ನಿಮ್ಮ ನಿಮ್ಮ ಇದ್ರ ಮೇಲೆ ಡಿಪೆಂಡ್. ಆಮೇಲೆ ಒಂದ್ಸರಿ ನಾಲೆಜ್ ಬಂದಮೇಲೆ ನಿಮಗೆ ಇಂಟ್ರೆಸ್ಟ್ ಇನ್ನೂ ಜಾಸ್ತಿ ಡೆವಲಪ್ ಆಗುತ್ತೆ. ಈಗ ನಮ್ದು ಆಲ್ರೆಡಿ 4 ಎಕರೆ ಮಾಡಿ ಅಂದ್ರೆ ನಮ್ಗೆ ಇನ್ನೂ 10 ಎಕರೆ ಮಾಡಬೇಕಂತ ಅನಿಸ್ತಾ ಇದೆ. ಗೊಬ್ಬರ ಈಗ ಸುತ್ತಲೂ ಹಾಕಬೇಕಲ್ಲ, ಈಗ ನಾವು ನಾಲ್ಕು ಒಂದು ಪೋಲಿಗೆ 4 ಸಸಿಗಳು ನಾಟಿ ಮಾಡ್ತೀವಿ, ಜೊತೆಗೆ ಯಾವ್ಯಾವ ಗೊಬ್ಬರಗಳನ್ನು ಹಾಕ್ತೀರಿ ಅಥವಾ ಸಾವಯವ ಹೇಗೆ? ಮಿನಿಮಮ್ ಸರ್ ಸ್ಟಾರ್ಟಿಂಗ್ ಏನಿಲ್ಲ, ಸ್ವಲ್ಪ ಕೋಳಿ ಗೊಬ್ಬರ, ಸ್ವಲ್ಪ ನಮ್ಮ ಆಕಳು ಗೊಬ್ಬರ. ಕೆಂಪು ಸಾಯಿಲ್ ಇದ್ರಂತರೂ ಏನು ಪ್ರಾಬ್ಲಮೇ ಇಲ್ಲ. ಮಿನಿಮಮ್ ಹಾರ್ಡ್ಲಿ ಒಂದು 50-50 grams ಸಾಕು, ಜಾಸ್ತಿ ಕೊಡಬಾರ್ದು. ಸ್ಟಾರ್ಟಿಂಗ್ ದೊಡ್ಡ ಆದಮೇಲೆ ಸಹ ಕೋಳಿ ಗೊಬ್ಬರ 200 gramಕ್ಕಿಂತ ಜಾಸ್ತಿ ಕೊಡಬಾರ್ದು. 200 grams ಅಷ್ಟೇ, ಜಾಸ್ತಿ ಕೊಟ್ಟರೆ ಮತ್ತೆ ಅದು ಪ್ರಾಬ್ಲಮ್. ಇದಕ್ಕೆ ಎರಡು ರೀತಿಲಿ ಪ್ರಾಬ್ಲಮ್, ಹೀಟ್ ಆದರೂ ಪ್ರಾಬ್ಲಮ್, ಕೋಲ್ಡ್ ಆದರೂ ಪ್ರಾಬ್ಲಮ್. ನೀರು ಜಾಸ್ತಿ ಆದ್ರೂ ಕೊಳ್ತೋಗುತ್ತೆ, ಹೀಟ್ ಜಾಸ್ತಿ ಆದ್ರೂ ಬರ್ನ್ ಆಗಿ ಹೋಗುತ್ತೆ. ಪ್ರಾಪರಾಗಿ ಮೇಂಟೈನ್ ಮಾಡಬೇಕು, ಇದು ಮಿನಿಮಮ್ ಮೇಂಟೆನೆನ್ಸ್, ಇದು ಮಾತ್ರ ಕಂಪಲ್ಸರಿ ಮಾಡ್ತಾ ಹೋಗ್ಬೇಕು. ಮಿನಿಮಮ್ ನೀರಲ್ಲಿ ಹೆಚ್ಚು ಇಳುವರಿ ಕೊಡುವಂಥ ಒಂದು ಒಳ್ಳೆ ಗಿಡ ಯಾವುದಾದ್ರೂ ಇವತ್ತಿದೆ ಅಂದರೆ ಅದು, ಮತ್ತು ಹೈಯೆಸ್ಟ್ ನ್ಯೂಟ್ರಿಯೆಂಟ್ಸ್, ಇಟ್ ಈಸ್ ದ ಮೋಸ್ಟ್ ಪವರ್ಫುಲ್ ಇಮ್ಯೂನ್ ಬೂಸ್ಟರ್, ಮೋರ್ ದೆನ್ ಎನಿಬಡಿ. ಆಲ್ ಡಾಕ್ಟರ್ಸ್ ಆರ್ ಕನ್ಸ್ಯೂಮಿಂಗ್ ಇಟ್ ನೌ ಬಿಕಾಸ್ ಆಫ್ ಕೊರೋನಾ, ಮೋರ್ ದೆನ್ ಎನಿಬಡಿ, ಬಿಕಾಸ್ ನೋಬಡಿ ಎಲ್ಸ್ ಹ್ಯಾಸ್ ನಾಲೆಜ್, ಅದ್ರ ಬಗ್ಗೆ ನಾಲೆಜ್ ಇಲ್ಲ. ಎಲ್ಲ ಡಾಕ್ಟರ್ಸೂ ಕಂಪಲ್ಸರಿ ತಿಂತಾ ಇದ್ದಾರೆ ಈಗ, ಡೈಲಿ 1 fruit ಆದ್ರೂ. ಇದು ಒಂದು ಕಾಸ್ಟ್ಲಿ ಫ್ರೂಟ್, ಇಟ್ ಕಮ್ಸ್ ಅಂಡರ್ ಎಕ್ಸಾಟಿಕ್ ಫ್ರೂಟ್ಸ್. ಸೆಲೆಬ್ರಿಟೀಸು, ದೊಡ್ಡ ದೊಡ್ಡ ದೊಡ್ಡ ದೊಡ್ಡ ಫಂಕ್ಷನ್ಸು, ಸೆಲೆಬ್ರಿಟೀಸ್ ಮ್ಯಾರೇಜಸ್ಸು ಅಂತಲ್ಲಿ ಜಾಸ್ತಿ ಹೋಗುತ್ತೆ ಇದು. ಇದನ್ನು ಲೇ ಮ್ಯಾನ್ ತೊಗೊಳ್ಳೋದು ಭಾಳ ಕಷ್ಟ, ಯಾಕಂದರೆ ಮಾರ್ಕೆಟಲ್ಲಿ ನಿಮಗೆ 70-80 rupees ಒಂದು ಸಿಗುತ್ತೆ, ಒಂದು ಹಣ್ಣಿಗೆ 70-80 rupees ಅಂತಂದರೆ ಎಲ್ಲಿಂದ ತಿನ್ನೋಕ್ಕಾಗುತ್ತೆ ಸಾಮಾನ್ಯ ಮನುಷ್ಯನಿಗೆ? ಸೊ ಇದನ್ನು ದೊಡ್ಡ ಜನನೇ ತಿನ್ನೋದು. ಈಗ ಪಾಟೀಲ್ ಅವರೇ, ತಾವು 4 ಎಕರೆ ಭೂಮಿಯಲ್ಲಿ 2 varieties ಹಾಕ್ಕೊಂಡಿದ್ದೇವೆ ಅಂತ ಹೇಳಿದ್ರಿ, ಇದ್ರ ಬಗ್ಗೆ ಮಾಹಿತಿ ಕೊಡಿ. ಇದರಲ್ಲಿ ಆ್ಯಕ್ಚುಲಿ 53 varieties ಇದಾವೆ, ಬಟ್ ಇಂಡಿಯಾದಲ್ಲಿ ಇನ್ನೂ ಸರಿಯಾಗಿ ಯಾವ ಮಾಹಿತಿನೂ ಇಲ್ಲ ಯಾವ ವೆರೈಟಿ ಏನು ಅಂತೇಳಿ. ಆಲಿಸ್ ರೆಡ್ ಅಂತೇಳಿ ಒಂದು, ವಿಯೆಟ್ನಾಮ್ ವೈಟ್ ಅಂತೇಳಿ ಒಂದು, ಇನ್ನೊಂದು ಮೇಲೆ ಯೆಲ್ಲೋ ಕಲರ್ ಇರುತ್ತೆ ಒಳಗಡೆ ವೈಟ್ ಇರುತ್ತೆ. ಒಂದು ಮೇಲೆ ರೆಡ್ ಇರುತ್ತೆ ಒಳಗಡೆ ರೆಡ್ ಇರುತ್ತೆ, ಇನ್ನೊಂದು ಮೇಲೆ ರೆಡ್ಡು ಒಳಗಡೆ ವೈಟು. ಈ ಥರ 3 varieties ಸದ್ಯ ನಾವು ನೋಡ್ತಿರೋದು ಇಂಡಿಯಾದಲ್ಲಿ. ಬಟ್ ಎಕ್ಸಾಕ್ಟ್ಲಿ ಅದು ಯಾವ ವೆರೈಟಿ ಎಲ್ಲಿಂದ ಬಂತು ಅಂತೇಳಿ ಯಾರಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಅಡವಿ ಹಣ್ಣು ಅಂತ ಹೇಳ್ಬೋದು ಅಂತ ಹೇಳ್ತಿರ್ತಾವೆ, ನಾವು ಅಡವಿಯಲ್ಲಿ ನೋಡ್ತಿರ್ತೀವಿ ಅಲ್ಲಲ್ಲಿ ಆ ಜಾತಿ ಹಳೆ ಜಾತಿ ಅಂತ. ಇದು ಆ್ಯಕ್ಚುಲಿ ಬೇಸಿಕಲಿ ಅಂತಂದರೆ ಇಂಡಿಯನ್ ವೆರೈಟಿನೇ. ಅವಾಗ ಇದಕ್ಕೆ ಪಾಪಸ್ಗಳಲ್ಲಿ ಬೇರೆ ಬೇರೆ ಹೆಸರು ಹೇಳ್ತಾರೆ, ಒಂದೊಂದು ಊರಿಗೆ ಹೋದಲ್ಲೆಲ್ಲ ಒಂದೊಂದು ಹೆಸರು ಹೇಳ್ತಾರೆ. ನಮ್ಮೂರಲ್ಲಿ ಪಾಪಸ್ಗಳ್ಳಿ ಅಂತಿದ್ರು ನಾವು ತಿಂದಿದ್ವಿ ಚಿಕ್ಕವರಿದ್ದಾಗ. ನಮ್ಮ ಗುಡ್ಡದಲ್ಲೇ ಬೆಳೀತಾ ಇತ್ತು, ಫುಲ್ ಮುಳ್ಳಿನ ಗಿಡ ಅದು. ಆ ಮುಳ್ಳು ಹೊಡಿಬೇಕಂದ್ರೆ ಕೈಯೆಲ್ಲ ಚುಚ್ಕೊಂಡು ಹರ್ಕೊಂಡು ಕೈಯೆಲ್ಲ ಕೆಮ್ಮು ತುಂಬ ಮುಳ್ಳಾಗ್ತಿತ್ತು, ಗಾಯ ಮಾಡಿಕೊಂಡು ತಿನ್ಬೇಕಾಗ್ತಿತ್ತು, ಅದ್ರ ಭಾರಿ ಸ್ವೀಟ್ ಇರ್ತಿತ್ತು. ಇದು ಅದರದೇ ವೆರೈಟಿ, ಬಟ್ ಅಷ್ಟೇ ಸ್ವಲ್ಪ ಹೈಬ್ರಿಡ್ ವೆರೈಟಿ, ಇಂಪ್ರೂವ್ಡ್ ವೆರೈಟಿ. ನಮ್ಮ ಹೊಲದಲ್ಲಿದೆಯಲ್ಲ, ಅದು ಯಾವ ವೆರೈಟಿ ಹೇಗೆ, ಅದು ಒಳಗಿಂದು ಬೆಳೆದಿದೆಯೋ ಕೆಂಪದಿದೆಯೋ ಅಥವಾ ಮೇಲೆ ಆಕಾರ ಇದು ಹೇಗೆ? ಎರಡು ಇದೆ ನಮ್ಮ ಹತ್ರ, ಮೇಲೆ ರೆಡ್ಡು ಒಳಗಡೆ ವೈಟು, ಮೇಲೆ ರೆಡ್ಡು ಒಳಗಡೆನೂ ರೆಡ್ಡು. ಕಿವಿ ಫ್ರೂಟ್ ಥರ ಒಳಗಡೆ ಬ್ಲ್ಯಾಕ್ ಕಲರ್ ಸೀಡ್ಸ್ ಇರ್ತವೆ, ಇದನ್ನು ಯಾರಾದರೂ ತಿನ್ಬೋದು. ಚಿಕ್ಕ ಮಕ್ಕಳಿಂದ ಒಂದು ವರ್ಷದ ಮಗುವಿಂದ ಹಿಡಿದು 100 ಇಯರ್ಸ್ ಓಲ್ಡ್ ಇದ್ದವ್ರನ್ನು ತಿನ್ಬೋದು. ಬಿ ಪಿ ಇರಲಿ, ಶುಗರ್ ಇರಲಿ, ಏನೇ ಇರಲಿ, ಬೇಕಾದವ್ರನ್ನು ಇದನ್ನು ತಿನ್ಬೋದು. ಈಗ ತಮ್ಮದು 2 ವರ್ಷದ ಬೆಳೆ ಇದೆ, ಎಷ್ಟು ತಿಂಗಳ ನಂತರ ಅಥವಾ 1 ವರ್ಷದ ಆದಮೇಲೆ ಇದು ಸ್ಟಾರ್ಟ್ ಆಗುತ್ತೆ? ಇದು ಚೆನ್ನಾಗಿ ಮೇಂಟೈನ್ ಮಾಡಿದರೆ 9-12 ತಿಂಗಳೊಳಗೆ ನೀವು ಫಸ್ಟ್ ಬೆಳೆ ಕಾಣ್ಬೋದು. ಫಸ್ಟ್ ಬೆಳೆಗೆ ಅಷ್ಟು ಇನ್ಕಮ್ ಬರಲಿಕ್ಕಿಲ್ಲ. ಯಾವ ಲೆಕ್ಕದ ಮೇಲೆ ಅಂದರೆ ಹೇಳ್ತೀನಿ ಅಂದರೆ, ಫಸ್ಟ್ ನಿಮಗೆ 1 ಗಿಡಕ್ಕೆ 1 ಹಣ್ಣು ಬರ್ಬೋದು, ಸೆಕೆಂಡ್ ಇಯರು 1 ಗಿಡಕ್ಕೆ 2-3 ಹಣ್ಣು ಬರ್ಬೋದು. ಸೊ ನಿಮಗೆ ಪ್ರತಿ ವರ್ಷ ಇನ್ಕಮ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೀಸನ್ ವೈಸ್ ಅಥವಾ ಹೇಗೆ, ವರ್ಷದ 4 ತಿಂಗಳು 6 ತಿಂಗಳು ಅಥವಾ ಇದು ವರ್ಷಕ್ಕೆ ಎಷ್ಟು ತಿಂಗಳು ಇದು ಹಣ್ಣು ಸಿಗ್ತವೆ ನಿಮಗೆ? ಇದು ಪ್ರತಿ ವರ್ಷ ಜೂನ್ ಜುಲೈಯಿಂದ ಸ್ಟಾರ್ಟ್ ಆಗುತ್ತೆ. ಜೂನ್ ಜುಲೈಯಿಂದ ಸ್ಟಾರ್ಟ್ ಆಗಿ ನಿಮ್ಗೆ ಅಕ್ಟೋಬರಿಂದ ನವಂಬರ್ ಇವನ್ ಡಿಸೆಂಬರ್ವರೆಗೂ ಬರುತ್ತೆ. ಡಿಸೆಂಬರಲ್ಲಿ ಈಲ್ಡ್ ಕಡಿಮೆ ಆಗುತ್ತೆ ಅಷ್ಟೇ, ಬಟ್ ನಿಮ್ಗೆ ಮ್ಯಾಕ್ಸಿಮಮ್ ಅಕ್ಟೋಬರ್ವರೆಗಂತರೂ ಚೆನ್ನಾಗಿ 3-4 ತಿಂಗಳು ಒಳ್ಳೆ ಈಲ್ಡ್ ಬರುತ್ತೆ. ಗರಿಷ್ಠ ಕಾಯಿಯ ತೂಕ, ಹಣ್ಣಿನ ತೂಕ ಎಷ್ಟಿರ್ಬೋದು ಅಂತ ಹೇಳ್ತೀರಿ? ಅದು 1 ಕೆಜಿಗೆ ಎಷ್ಟು ಹಣ್ಣುಗಳು ಇದರಲ್ಲಿ ಬರ್ತವೆ? ಈ ಸದ್ಯದಲ್ಲಿ ನಮ್ಮಲ್ಲಿ ಬರ್ತಾ ಇರೋದು 200-300 ಗ್ರಾಮ್, ಈ ಸರಿ ಬಂದಿರೋದು 400-600 ಗ್ರಾಮ್. ಬಟ್ ಹೇಳೋರು ಒಳ್ಳೆ ಜಾಸ್ತಿ ಎಕ್ಸ್ಪೀರಿಯೆನ್ಸ್ ಇದ್ದವ್ರು ಏನು ಹೇಳ್ತಾರೆ ಅಂತಂದರೆ, ಮಾರ್ಕೆಟ್ನವರು 300-500 ಗ್ರಾಮ್ ಏನಿರುತ್ತಲ್ಲ ಅದು ಮಾರ್ಕೆಟ್ ವ್ಯಾಲ್ಯೂ ಜಾಸ್ತಿ. 500ಕ್ಕಿಂತ ಜಾಸ್ತಿ ಆದರೆ ಏನಾಗುತ್ತೆ, ಕೆಜಿಗೆ 2 ಹಣ್ಣು ಬರುತ್ತೆ. 1 ಕೆಜಿಗೆ 2 ಹಣ್ಣು ಅಂತಂದರೆ ನೀವು 150-200 ರುಪೀಸ್ ಕೊಟ್ಟು ಹೆಂಗೆ ತೊಗೊಳಕ್ಕಾಗುತ್ತೆ? 4-5 ಹಣ್ಣು ಬಂದರೆ ಅಟ್ಲೀಸ್ಟ್ ಫ್ಯಾಮಿಲಿ ಎಲ್ಲರೂ ತೊಗೋಬೋದು. ಸ್ಟಾರ್ಟ್ ಆಗಿದೆ ನಿಮ್ಮದು ತೋಟದಲ್ಲಿ ಹಣ್ಣುಗಳು, ಈಗ ಹೇಗೆ ಮಾರ್ತಿದ್ದೀರಿ ಅಥವಾ ಏನು ಯಾವ ರೇಟಿಗೆ ಮಾರ್ಕೆಟಲ್ಲಿ ಹೋಗ್ತಿದ್ದಾವೆ? ಈ ಸದ್ಯ 200 ರುಪೀಸ್ ಪರ್ ಕೆಜಿ ಹೋಗ್ತಾ ಇದ್ದಾವೆ. ರುಚಿ ಹೇಗಿರ್ತದೆ ಕೊಡ್ರಿ? ಈಗ ಕೆಲವೊಂದು ಹಣ್ಣುಗಳು ಆಮದಾಗ್ತವೆ ಬೇರೆ ಬೇರೆ ಸಿಟಿಗಳಿಂದ, ಫಾರಿನಿಂದನೂ ಆಮದಾಕೊಂಡು ನಮ್ಮ ಸಿಟಿಯಲ್ಲಿ ಸಿಗ್ತವೆ. ಇಲ್ಲಿ ನಾವು ಬೆಳೆದ ಹಣ್ಣುಗಳಿಗೂ ಹಾಗೆಯೇ ಅಲ್ಲಿ ಬೇರೆ ಕಡೆಯಿಂದ ಬಂದಂಥ ಹಣ್ಣುಗಳು ರುಚಿಯಲ್ಲಿ ಹೇಗಿರ್ತದೆ? ಇಲ್ಲಿವರೆಗೂ ಯಾರ್ಯಾರು ತಿಂದಿದ್ದಾರೆ ಅವ್ರಿಗೆ ಗೊತ್ತು, ಮಾರ್ಕೆಟಲ್ಲಿ ನಾವು ತೊಗೊಳ್ತಾ ಇದ್ದೀವಿ ಅವೆಲ್ಲ ಒಗರಿರ್ತವೆ, ಯಾಕಂದರೆ ಅದೆಲ್ಲ ಇಂಪೋರ್ಟೆಡ್. ಇಂಪೋರ್ಟೆಡ್ ಒಂದು, ಅದಕ್ಕೆ ಎಲ್ಲ ಪ್ರಿಸರ್ವೇಟಿವ್ ಹಾಕಿರ್ತಾರೆ ಇಂಪೋರ್ಟ್ ಮಾಡಬೇಕಾದ್ರೆ, ಕಾಯಿ ಇದ್ದಾಗೆ ಅರ್ದಿರ್ತಾರೆ, ಹಂಗಾಗಿ ಅದು ಅಷ್ಟು ಟೇಸ್ಟ್ ಇರೋಂಗಿಲ್ಲ. ನಾವು ಇಲ್ಲಿ ರೈಪ್ ಇದ್ದಿದ್ದು ಡೈರೆಕ್ಟ್ ಕೊಡ್ಬೋದು ಕನ್ಸ್ಯೂಮರ್ಗೆ, ಡೈರೆಕ್ಟಾಗಿ ಕೊಡ್ಬೋದು ಕಂಪ್ಲೀಟ್ ರೈಪ್ ಆದಮೇಲೆ. ಮಾವಿನ ಹಣ್ಣಿನ ಥರ ಮಾವಿನ ಹಣ್ಣು ಕಾಯಿ, ಮಾವಿನ ಹಣ್ಣಾಗಲಿ ಬಾಳೆಕಾಯಿ ಆಗಲಿ ಎಲ್ಲ ತಂದು ಅದನ್ನು ಪೌಡ್ರ್ ಹಾಕಿ ಮಾಡ್ತಾರಲ್ಲ, ಅವು ಅಷ್ಟು ಟೇಸ್ಟ್ ಇರೋಲ್ಲ. ಅದೇ ಗಿಡದಲ್ಲಿ ರೈಪ್ ಆಗಿದ್ದಾಗಲಿ ಇಲ್ಲ ನಾವೇನೋ ಹುಲ್ಲು ಹಾಕಿ ರೈಪ್ ಮಾಡಿದ್ದಾಗಲಿ ಅದು ಎಷ್ಟು ಟೇಸ್ಟ್ ಇರುತ್ತೆ, ಎಷ್ಟು ಸ್ವೀಟ್ನೆಸ್ ಇರುತ್ತೆ, ಅಷ್ಟು ನ್ಯೂಟ್ರಿಯೆಂಟ್ ವ್ಯಾಲ್ಯೂನು ಜಾಸ್ತಿ ಆಗುತ್ತೆ. ಮೇನ್ ಇಂಪಾರ್ಟೆಂಟ್ ನ್ಯೂಟ್ರಿಯೆಂಟ್ ವ್ಯಾಲ್ಯೂ, ಇದರಲ್ಲಿ ಹೈಯೆಸ್ಟ್ ನ್ಯೂಟ್ರಿಷನ್ ಇದೆ. ಎಲ್ಲ ಹಣ್ಣಿನಕ್ಕಿಂತನೂ ಶ್ರೇಷ್ಠ ಹಣ್ಣು, ನೀವು ಬೇಕಾದಲ್ಲಿ ಚೆಕ್ ಮಾಡ್ಬೋದು ಇದನ್ನು. ಈ ಸದ್ಯದಲ್ಲಿ ಎಲ್ಲದಕ್ಕಿಂತ ಶ್ರೇಷ್ಠವಾದ ಹಣ್ಣು ಅಂದರೆ ಇದೊಂದೇ. ಯಾರಾದರೂ ತಿನ್ಬೋದು, ಶುಗರ್ ಇದ್ದವರು, ಬಿ ಪಿ ಇದ್ದವರು, ಬೇಕಾದವ್ರು ತಿನ್ಬೋದು, ಇನ್ನೂ ಒಳ್ಳೆಯದವರಿಗೆ. ಈಗ ನೀಲಕಂಠ ಪಾಟೀಲ್ ಅವರೇ, ಈಗ ತಾವು 4 ಎಕರೆ ಬೆಳೆದಂಥ ಒಂದು ಕ್ಷೇತ್ರ, ಎಷ್ಟು ಪ್ರಾರಂಭದ ಒಂದು ಖರ್ಚು ಬಂತು, ಆಮೇಲೆ ಈಗ ನಾಟಿ ಮಾಡಿದ ಮೇಲೆ ಹೇಗೆ ಅದು ಖರ್ಚು ವೆಚ್ಚಗಳನ್ನು ನಿರ್ವಹಣೆ ಮಾಡಿದೆ, ಇದರ ಬಂದು ಅಂದಾಜು? ಸ್ಟಾರ್ಟಿಂಗ್ ನೋಡಿ, ಅಟ್ಲೀಸ್ಟ್ 5 ಲ್ಯಾಕ್ಸ್ ರುಪೀಸ್ ಪರ್ ಏಕರ್ ಬರುತ್ತೆ. ಈಗ ಇನ್ನೂ ರೇಟ್ಸ್ ಕಾಸ್ಟ್ಲಿ ಆಗಿದ್ದಾವೆ, ಸಿಮೆಂಟಿಂದಾಯಿತು, ಕಂಕರ್ದಾಯಿತು, ಅವೆಲ್ಲ ಪೋಲ್ ಮಾಡಬೇಕು, ರಿಂಗ್ ಮಾಡಬೇಕು, ಜೆ ಸಿ ಪಿ ವರ್ಕ್ ಮಾಡಿಸ್ಬೇಕು ಬೋದೇರಿಸ್ಲಿಕ್ಕೆ. ಬಟ್ ನಮಗೆ ಅವಾಗ ಬಂದದ್ದು 5 ಲ್ಯಾಕ್ಸ್ ಪರ್ ಏಕರ್. ಈಲ್ಡ್ ಏನಿದೆಯಲ್ಲ ಅದು ನಿಮ್ಮ ಮೇಂಟೆನೆನ್ಸ್ ಮೇಲೆ ಹೋಗುತ್ತೆ. ಒಳ್ಳೆ ರೈತ ಇದ್ದಂತಂದರೆ 10 ಲಕ್ಷದವರೆಗೂ 15 ಲಕ್ಷದವರೆಗೂ ತೆಗಿಬೋದು ಇಳುವರಿ ಪ್ರತಿ ವರ್ಷ ಎಕರೆಗೆ. ಒಳ್ಳೆ ರೈತ ಇದ್ದರೆ, ಚೆನ್ನಾಗಿ ಫುಲ್ ಟೈಮ್ ನೋಡ್ಕೊಳ್ಳೋರಿದ್ದರೆ 10 ಲಕ್ಷವರೆಗೂ ಆರಾಮಾಗಿ ತೆಗಿಬೋದು. ಮೇಂಟೆನೆನ್ಸ್ ಖರ್ಚು ಅನ್ನೋದು ಏನು ಜಾಸ್ತಿ ಇಲ್ಲ ಸರ್, ಇದರಲ್ಲಿ ಏನಿಲ್ಲ. ನೀವು ಸ್ವಲ್ಪ ಕ್ಲೀನಾಗಿ ಮೇಂಟೈನ್ ಮಾಡಬೇಕು ಮೇನ್, ಅದೇ ಕಸ ಎಲ್ಲ ತೆಗೆಸೋದು ಅದು ಇಂಪಾರ್ಟೆಂಟ್. ಮತ್ತು ಇದಕ್ಕೆ ಏನು ಔಷಧ ಏನು ಜಾಸ್ತಿ ಕೊಡೋದಿಲ್ಲ, ಒಂದು ಫಂಗಿಸೈಡ್ ಒಂದು ಕೊಡಬೇಕಾಗತ್ತೆ ಸ್ಟಾರ್ಟಿಂಗ್. ಅದು ನಮ್ಮ ಮೇಂಟೆನೆನ್ಸ್ ತಪ್ಪಿದರೆ, ನೀರು ಜಾಸ್ತಿ ಆದರೆ ಫಂಗಿಸೈಡ್ ಒಂದು ಕೊಡಬೇಕಾಗತ್ತೆ. ಕೊಳೆ ರೋಗ ಅಂತ ಬರುತ್ತೆ ಅದಕ್ಕೆ, ಓಕೆ, ಅದು ಒಂದೇ ರೋಗ ಬರೋದು, ಅದಕ್ಕೆ ಬೇರೆ ರೋಗನೇ ಇಲ್ಲ. ಆದಮೇಲೆ ಇರುವೆ ಕಾಟ ಒಂದಾಗುತ್ತೆ, ಇರುವೆ ಕಾಟ, ಪಕ್ಷಿ ಕಾಟ. ಇರುವೆ ಕಾಟಕ್ಕೆ ಏನಿಲ್ಲ, ಅದಕ್ಕೂ ಸಿಂಪಲ್ ಮೆಥಡ್ ಇದ್ದಾವೆ. ನೀವು ನೀಮ್ ಲೀವ್ಸು, ನೀಮ್ ಲೀವ್ಸ್ ಕ್ರಷ್ ಮಾಡಿ ಅದನ್ನು ಸ್ಪ್ರೇ ಮಾಡಿದರೆ ಸಾಕು, ಇರುವೆಗಳು ಬರಲ್ಲ. ಪಕ್ಷಿಗೋಸ್ಕರ ಏನಾದೆಲ್ಲ ನೀವು ಅದಕ್ಕೂ ಇನ್ನೊಂದು ಮೇಲೆ ಅದ್ರ ಮೇಲೆ ಕವರ್, ಒಂದೊಂದು ಪ್ಲ್ಯಾಂಟಿಗೆ ಒಂದೊಂದು ಕವರ್ ಹಾಕಿಬಿಟ್ರೆ ಸಾಕು. ಅದರಿಂದ ನೀವು ಊರಲ್ಲಿ ನೀವು ಮಾಡಿದ ಊರಲ್ಲಿ ಹೆಣ್ಮಕ್ಳಿಗೆ ನೀವು ಎಂಪ್ಲಾಯ್ಮೆಂಟ್ ಕೊಡ್ಬೋದು ಕವರ್ ಮಾಡಲಿಕ್ಕೆ. ಈಗ ಕನಿಷ್ಠ 5 ಎಕರೆ ಅಥವಾ 4 ಎಕರೆಯಲ್ಲಿ ದಿನ ಕೆಲಸ ಮಾಡಲಿಕ್ಕೆ ಅಥವಾ ಅದನ್ನು ಮೇಂಟೈನ್ ಮಾಡೋಕೆ ಹೋಗಲಿಕ್ಕೆ ಎಷ್ಟು ಜನ ಕಾರ್ಮಿಕರು ಲೇಬರ್ಗಳು ಬೇಕಾಗ್ತವೆ ಅಂತ ಹೇಳ್ತೀರಿ? ಡೇಲಿ ಏನು ಲೇಬರ್ ಬೇಕಾಗಲ್ಲ ರೀ, ನೋಡೋಕ್ಕೆ ಮನೆಯವರೊಬ್ಬರು ಇರಬೇಕು, ಇನ್ನು ಒಬ್ಬ ಅಸಿಸ್ಟೆಂಟ್ ಇದ್ದರೆ ಸಾಕು. ತಿಂಗಳಿಗೆ ಒಂದು 4-6 ದಿವಸ ಅದು ಎದಕ್ಕೆ ಅಂದರೆ ನಾವು ಟೋಟಲ್ ಆರ್ಗ್ಯಾನಿಕ್ಕಾಗಿ ಮಾಡ್ತಾಯಿದ್ದೀವಿ ಅಂತೇಳಿ. ಇಲ್ಲ ನೀವೆಲ್ಲ ಟೋಟಲ್ ಡ್ರಿಪ್ಪಲ್ಲೇ ಕೊಡ್ತೀರಿ ಅಂತಂದರೆ ಅದೂ ಪ್ರಾಬ್ಲಮ್ ಇಲ್ಲ. ನಾವು ಟೋಟಲ್ ಆರ್ಗ್ಯಾನಿಕ್ ಮಾಡ್ತಾಯಿದ್ದೀವಿ, ಜೀವಾಮೃತ ಕೊಡ್ತಾಯಿದ್ದೀವಿ, ಗೋಕೃಪಾಮೃತ ಕೊಡ್ತಾಯಿದ್ದೀವಿ, ವೇಸ್ಟ್ ಡಿಕಂಪೋಸರ್ ಕೊಡ್ತಾಯಿದ್ದೀವಿ, ಇಂಥವೆಲ್ಲ ನಾವು ಡೈರೆಕ್ಟಾಗಿ ಪ್ಲ್ಯಾಂಟಿಗೆ ರೂಟಿಗೆ ಕೊಡ್ತಾಯಿದ್ದೀವಿ. ಹಂಗಾಗಿ ಹ್ಯೂಮಿಕ್ ಆ್ಯಸಿಡ್ ಕೊಡ್ತಾಯಿದ್ದೀವಿ, ಅದನ್ನು ನಾವು ತಯಾರು ಮಾಡಿದ್ದೆ. ಹಿಂಗಾಗಿ ಸ್ವಲ್ಪ ಲೇಬರ್ ನಮಗೆ ಜಾಸ್ತಿ ಅನ್ನಿಸ್ತಾ ಇದೆ. ಅದನ್ನು ಎಲ್ಲ ಡ್ರಿಪ್ಪಲ್ಲಿ ಸಪ್ಲೈ ಮಾಡಿದರೆ ಅದನ್ನು ಬೇಕಾಗಲ್ಲ ಭಾಳ. ಆದರೆ ನಿಮಗೆ ತಿಂಗಳಿಗೆ 6 ದಿವಸ ಒಂದು 8 ಜನ ಇದು, ಯಾಕಂದ್ರೆ ಮುಳ್ಳಿನ ಗಿಡ ಅಲ್ಲ ಇದು, ಮೇಲೆ ರಿಂಗಿಗೆ ಬರೋವರೆಗೂ ನೀವು ಕಟ್ತಾ ಹೋಗ್ಬೇಕು ಅದನ್ನು ಫಸ್ಟು. ಸೊ ಅದು ಕಟ್ಟಲಿಕ್ಕೆ ಲೇಬರ್ ಬೇಕು, ಈ ಗೊಬ್ಬರ ಕೊಡಲಿಕ್ಕೆ ಲೇಬರ್ ಬೇಕು, ಕ್ಲೀನ್ ಮಾಡೋಕ್ಕೆ ಲೇಬರ್ ಬೇಕು. 4 ಎಕರೆಗೆ ಭಾಳ ಆದರೆ ನೀವು 1-1.5 ಲಕ್ಷ ರೂಪಾಯಿ ಒಳಗೆ ಮೇಂಟೈನ್ ಮಾಡ್ಬೋದು. ಯಾವುದೇ ಬೆಳೆಯನ್ನು ಬೆಳಿಬೇಕಪ್ಪ ಅಂತಂದರೆ, ಈಗ ಪ್ರಾರಂಭದಲ್ಲಿ ಒಂದು ಹೊಸ ಬೆಳೆ ಬಂತಪ್ಪ ಅಂತಂದರೆ ಮಾರುಕಟ್ಟೆ ಅನುಕೂಲ ಮಾಡೋದು ಬಹಳ ಮುಖ್ಯ. ಈಗ ಇದು ಹೊಸ ಬೆಳೆ, ಇದು ಹೇಗೆ ಜನರಿಂದ ಪ್ರತಿಕ್ರಿಯೆ ಬರ್ತಾ ಇದೆ, ನೀವು ಮಾರುಕಟ್ಟೆ ವ್ಯವಸ್ಥೆ ಹೇಗೆ ಮಾಡ್ಕೊಂಡಿರಿ, ಜನರನ್ನು ಇದ್ರ ಬಗ್ಗೆ ಮಾಹಿತಿ ಹೆಂಗೆ ಅವೇರ್ನೆಸ್, ವಾಟ್ಸಪ್ ಗ್ರೂಪ್ ಆಗಿರ್ತದೆ, ಕೆಲವೊಂದು ಕಡೆ ತಿನ್ನಿಸೋದಾಗಿರ್ಬೋದು, ಮಾಹಿತಿ ಕೊಡೋದಾಗಿರ್ಬೋದು, ನಿಮ್ಮ ಒಂದು ಮಾರುಕಟ್ಟೆ ಏನು ವ್ಯವಸ್ಥೆಗಳನ್ನು ತಾವು ಇಟ್ಕೊಂಡ್ರಿ? ನಮ್ಮದು ಮ್ಯಾಕ್ಸಿಮಮ್ ನಂದು ಒಳ್ಳೆ ಫ್ರೆಂಡ್ ಸರ್ಕಲ್ ಇದೆ, ಅದರಲ್ಲಿ ಸದ್ಯ ಅಂತರೂ ಫ್ರೆಂಡ್ ಸರ್ಕಲಲ್ಲೇ ಹೋಗ್ತಾ ಇದೆ. ಫ್ರೆಂಡ್ ಸರ್ಕಲ್ ಮತ್ತು ಯಾರಿಗೆ ಗೊತ್ತಿದೆ ನಾಲೆಜ್ ಇದೆ ಅವರಾಗೆ ಬೇಡಿ ಕೇಳ್ತಾ ಇದ್ದಾರೆ ಈ ಸದ್ಯದಲ್ಲಿ. ಇನ್ನು ಉಳಿದ್ಬಿಟ್ಟು ನನಗೆ ಎಲ್ಲ ಹೋಲ್ಸೇಲರ್ಸ್ದು ನಂಬರ್ಸ್ ಇದೆ ಎಲ್ಲರದು, ಎಲ್ಲರ ಹತ್ರ ಮಾತನ್ನು ಆಡಿದ್ದೀನಿ. ಅವರು ಹೇಳಿದ್ದಾರೆ ಇಷ್ಟು ಬಂದರೆ, ಇಷ್ಟು ಕ್ವಾಂಟಿಟಿ ಬಂದರೆ, ಈ ಸೈಜ್ ಬಂದರೆ ಕಳಿಸಿ ಅಂತೇಳಿ. ಮೇನ್ ಪೂನಾ, ಬಾಂಬೆ, ಬ್ಯಾಂಗ್ಳೂರು, ಇವು 3 ಸಿಟಿಗಳು. ಹೈದರಾಬಾದು ಇತ್ತು, ಬಟ್ ಈಗ ತೆಲಂಗಾಣದಲ್ಲಿ ಹೈಯೆಸ್ಟ್ ಗ್ರೋತ್ ಸ್ಟಾರ್ಟ್ ಆಗಿದೆ. ಈಗ ಇಂಡಿಯಾದಲ್ಲೇ ಹೈಯೆಸ್ಟ್ ಗ್ರೋತ್ ಅಂದರೂ ತಪ್ಪಿಲ್ಲ. ಮೊದಲು ಗುಜರಾತಲ್ಲಿತ್ತು, ವೆಸ್ಟ್ ಬೆಂಗಾಲಲ್ಲಿತ್ತು, ಬಟ್ ಈಗ ತೆಲಂಗಾಣ ಈಸ್ ದ ಮೋಸ್ಟ್ ಹೈಯೆಸ್ಟ್ ಗ್ರೋಯಿಂಗ್ ಈ ಪ್ಲ್ಯಾಂಟನ್ನು, ಈ ಫ್ರೂಟನ್ನು. ಸೊ ಹಂಗಾಗಿ ಸ್ವಲ್ಪ ಮಾರ್ಕೆಟ್ ವ್ಯಾಲ್ಯೂ ಅಲ್ಲಿ ಕಡಿಮೆ ಆಗಿದೆ. ಬಟ್ ಪೂನಾ, ಬಾಂಬೆ, ಬೆಂಗಳೂರು ಇದು ಎವರ್ಗ್ರೀನು. ಅವ್ರದ್ದೆಲ್ಲ ಹೋಲ್ಸೇಲರ್ಸ್ ನಂಬರ್ಸ್ ಮೊದಲೇ ತೊಗೊಂಡಿಟ್ಕೊಂಡಿರಬೇಕು, ಡೈರೆಕ್ಟ್ ಕಾಂಟ್ಯಾಕ್ಟಲ್ಲಿ ಇರಬೇಕು. ಇಳುವರಿ ಬರೋಕ್ಕಿಂತ ಮುಂಚೆನೇ ಇಷ್ಟು ಇಳುವರಿ ಬರೋ ಚಾನ್ಸಸ್ ಇದೆ, ಏನು ರೇಟ್ ನಡೀತಾ ಇದೆ ಅಂತ ತಿಳ್ಕೊಬೇಕು. ಯಾಕಂದರೆ ಇದು ಕೊಳೆ ಅಂತ ಪ್ರಾಡಕ್ಟ್, ಇದು ಜೋಳ ತೊಗರಿ ಥರ ಅಲ್ಲ, ಸ್ಟಾಕ್ ಮಾಡಿ ಮಾರೋದಲ್ಲ, ಹೋಗಿ ವಾಪಸ್ ತರೋದೂ ಅಲ್ಲ. ಅಲ್ಲಿ ಹೋದ್ಮೇಲೆ ಅವ್ರು ರೇಟ್ ಕಡಿಮೆ ಹೇಳಿದ್ರೆ ಪ್ರಾಬ್ಲಮ್ ಆಗುತ್ತೆ. ಸೊ ನಾವು ಹೋಗೋಕ್ಕಿಂತ ಮುಂಚೆನೇ ರೇಟ್ ತಿಳ್ಕೊಬೇಕು. ಸ್ಥಳೀಯ ಮಾರುಕಟ್ಟೆಯಲ್ಲಿ ಏನು ಅನುಕೂಲತೆ ಇದೆ, ಎಷ್ಟಕ್ಕೆ ಹೋಗ್ತಾ ಇದೆ ಈಗ ಸದ್ಯ? ಈಗ ಸದ್ಯ ನಾವು 200 ರೂಪಾಯಿ KG ಮಾರ್ತಾ ಇದ್ದೀವಿ. ನಮ್ಮದು ಕೆಲವರು 150 KG ಮಾರ್ತಿದ್ದಾರೆ, 500 ರೂಪಾಯಿಗೆ 300 KG ಮಾರ್ತಿದ್ದಾರೆ. ಬಟ್ ನಮ್ಮದೇನಿದೆ ಎಲ್ಲ ಪ್ಯೂರ್ ಆರ್ಗ್ಯಾನಿಕ್ ಇದೆ, ಅದರ ಗ್ಯಾರಂಟಿ ನಮಗೆ ಗೊತ್ತು, ನಮ್ಮ ಹೃದಯಕ್ಕೆ ಗೊತ್ತು. ಹಂಗಾಗಿ ನಾವು ರೇಟ್ ಕಡಿಮೆ ಮಾಡೋಕ್ಕೆ ತಯಾರಿಲ್ಲ, ಯಾರು ಕಡಿಮೆ ಕೇಳಿದ್ರು ನಾವು ಕೊಡೋಕ್ಕೆ ತಯಾರಿಲ್ಲ. ಈಗ ಗೌಡ್ರೆ, ಈಗ ಸಾಕಷ್ಟು ಮಾಹಿತಿ ಕೊಟ್ಟಿರಿ, ಒಳ್ಳೆ ಬೆಳೆಯನ್ನು ಕೂಡ ಬೆಳೆದಿದ್ದೀರಿ. ಇದು ಹೊಸ ರುಚಿ ನಮ್ಮ ಭಾಗದ ರೈತರಿಗೆ ಅಥವಾ ನಮ್ಮ ನಗರವಾಸಿಗಳಿಗೆ, ಹಳ್ಳಿ ವಾಸಿಗಳಿಗೆ. ಈಗ ಹಣ್ಣು ಬೇಕಾಗಿತ್ತು ಅಂತಂದರೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಹೇಗೆ, ನಿಮ್ಮ ದೂರವಾಣಿ ಸಂಖ್ಯೆ ಹೇಳ್ರಿ. ನಮ್ಮ ದೂರವಾಣಿ ಸಂಖ್ಯೆ ಬಂದು 9342151099 9342151099 9342151509 ನಮ್ಮ ರೈತ ಬಾಂಧವರಿಗೋಸ್ಕರ ಹೇಳ್ತಾ ಇದ್ದೀನಿ ಕನ್ನಡದಲ್ಲಿ. ಯಾರಿಗಾದರೂ ಏನಾದರೂ ಮಾಹಿತಿ ಬೇಕಾಗಿದ್ದರೂ ಯಾವಾಗ ಬೇಕಾವಾಗ ಫೋನ್ ಮಾಡಿ ಕೇಳ್ಬೋದು. ನಾನು ಹೆಂಗೆ ತಲೆ ಕೆಡಿಸ್ಕೊಂಡು ನಿದ್ದೆಗೆಟ್ಕೊಂಡು ಯೂಟ್ಯೂಬ್ ನೋಡಿ ಕಲ್ತಿದ್ದೀನೋ ಆ ಥರ ನೀವು ನಮ್ಮನ್ನು ಪೀಡಿಸ್ದಂಗೆ ಅಂತ ತಿಳ್ಕೊಬೇಡ್ರಿ. ಮಾಹಿತಿಗೋಸ್ಕರ ಯಾವಾಗಾದರೂ ಕಾಲ್ ಮಾಡಿರಿ. ಒಳ್ಳೆಯದು ನೀಲಕಂಠಲ್ ಪಾಟೀಲ್ ಅವರೇ, ಸಾಕಷ್ಟು

ಮಸ್ಕಿ ತಾಲೂಕಿನ ಹಸಂಕಲ್ ಗ್ರಾಮದ ಜಂಬಣ್ಣ ಹಾಗೂ ಸಂಗಡಿಗರಿಂದ ತತ್ವ ಪದಗಳನ್ನು